ಆಕಾಶವಾಣಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆಯಾಗಿ 51 ನಿಮಿಷಗಳು. ಕಂಪನಾಂಕ 102.1 MHz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರು, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಮಣ್ಣಿನ ಫಲವತ್ತತೆ ಹಾಗೂ ಸಾವಯವ ಇಂಗಾಲದ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನ್ಗೌಡರ್ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆ ಹಾಗೂ ಪೇಟೆ ಧಾರಣೆಯನ್ನು. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮಣ್ಣಿನ ಫಲವತ್ತತೆ ಹಾಗೂ ಸಾವಯವ ಇಂಗಾಲದ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನ್ಗೌಡರ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಾವಯವ ಇಂಗಾಲ ಮತ್ತು ಮಣ್ಣಿನ ಫಲವತ್ತತೆ, ಅಂದರೆ ಸಾವಯವ ಇಂಗಾಲ ಅಂದರೆ ರೈತರಿಗೆಲ್ಲ ಭಾಳಷ್ಟು ಓದಿದಂಥ ರೈತರಿಗೆ ಸಾವಯವ ಇಂಗಾಲ ಗೊತ್ತು. ಆದರೆ ಸಾಮಾನ್ಯವಾಗಿ ಹೇಳೋದಾದರೆ ಸಾವಯವ ಪದಾರ್ಥ ಮತ್ತು ಮಣ್ಣಿನ ಫಲವತ್ತತೆ ಅಂತೇಳಿ ನಾವು ನೇರವಾಗಿ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಇಂಗಾಲ ಅಥವಾ ಸಾವಯವ ಪದಾರ್ಥ, ಮಣ್ಣಿನ ಫಲವತ್ತತೆ ಯಾವ ರೀತಿ ಒಂದಕ್ಕೊಂದು ಪೂರಕವಾಗಿದ್ದಾವೆ, ಒಂದಕ್ಕೊಂದು ಯಾವ ರೀತಿ ಒಂದು ಸಂಬಂಧವನ್ನು ಹೊಂದಿದ್ದಾವೆ, ಮಣ್ಣಿನ ಫಲವತ್ತತೆಯಲ್ಲಿ ಯಾವ ರೀತಿ ಸಾವಯವ ಇಂಗಾಲ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಣ್ಣು ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಸ್ ಆರ್ ಬಾಲನ್ಗೌಡರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ಒಂದು ವಿಷಯವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಬಾಲನ್ಗೌಡ್ರೆ. ನಮಸ್ಕಾರ ಸರ್. ಹೇಳಿ ಸರ್, ಮೊದಲನೇದಾಗಿ ಮಣ್ಣಿನ ಫಲವತ್ತತೆ ಇತ್ತೀಚೆಗೆ ಬಹಳಷ್ಟು ಕುಸಿತ ಇದೆ. ಇದಕ್ಕೆ ವಿಜ್ಞಾನಿಗಳು ಹೇಳೋದಿಲ್ಲ, ಮಣ್ಣಿನಲ್ಲಿ ಸಾವಯವ ಇಂಗಾಲ ಭಾಳ ಕಡಿಮೆ ಆಗಿಬಿಟ್ಟಿದೆ, ಭಾಳ ಕಡಿಮೆ ಆಗಿದೆ ಸಾವಯವ ಇಂಗಾಲ ಅಂತ ಹೇಳ್ತಾರೆ. ಏನಿದು ಸಾವಯವ ಇಂಗಾಲ ಅಂದರೆ? ಇದು ಮಣ್ಣಿನ ಫಲವತ್ತತೆ ಅಂತ ನಾವೇನು ಹೇಳ್ತೀವಿ, ಅದು ಮಣ್ಣಿನ ಫಲವತ್ತತೆ ಭಾಳ ಕಡಿಮೆ ಆಗಿದ್ದು ನಿಜ. ಅದಕ್ಕೆ ಕಾರಣ ಅಂತಂದ್ರೆ ನಾವು ಮೊದಲೆಲ್ಲ ಜೋಳ ಬೆಳಿಬೇಕಾದ್ರೆ 10 ಕ್ವಿಂಟಲ್ ಒಂದು ಎಕರೆಗೆ ನಾವು ಜೋಳ ಬೆಳೀತಿದ್ವಿ. ಇವಾಗ ಅದೇ ಎಕರೆದಲ್ಲಿ ನಾವು 30 ಕ್ವಿಂಟಲ್ದಷ್ಟು ಭತ್ತ ಬೆಳೀತಾ ಇದ್ದೀವಿ, ಗೋಧಿಯನ್ನು ಕೂಡ 20 ಕ್ವಿಂಟಲ್ದಷ್ಟು ಬೆಳೀತಾ ಇದ್ದೀವಿ. ಸೊ ಈ ಒಂದು ನಾವು ಬೆಳೆ ತಗೊಳ್ಳುವಂಥ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಮಣ್ಣಿನ ಮೇಲೆ ಜಾಸ್ತಿ ಒತ್ತಡ ಇದೆ. ಅದಕ್ಕೆ ಕಾರಣ ಅಂತಂದರೆ ನಾವು ಒಂದು ಬೆಳೆ ತಗೊಂಡಾಗ ಅದು ಎಷ್ಟು ಸಾವಯವ ಭೂಮಿಯಿಂದ ಬಂತು ಗೊಬ್ಬರ, ಎಷ್ಟು ರಸಗೊಬ್ಬರದಿಂದ ಬಂತು ಅಂತ ನಾವು ಚರ್ಚೆ ಮಾಡಿದರೆ ಅದು ಸುಮಾರು 20-30% ಮಾತ್ರ ರಸಗೊಬ್ಬರದಿಂದ ಬಂದಿರ್ತದ. ಆಮೇಲೆ 70% ಎವರೇಜ್ ಆಗಿ ಒಂದು ಸಾರಜನಕ ರಂಜಕ ಪೊಟ್ಯಾಷಿಯಂ ತಗೊಂಡ್ರೆ, ಅಂದರೆ ಸಾರಜನಕ 50-50 ಇದೆ, ರಾಸಾಯನಿಕ ಗೊಬ್ಬರದಿಂದ 50% 50% ಭೂಮಿಯಿಂದ ಬಂದಿರ್ತದ. ಸೊ ರಂಜಕ ತಗೊಂಡ್ರೆ 30% ಗೊಬ್ಬರದಿಂದ ಬಂದಿರ್ತದ, ಆಮೇಲೆ 70% ಭೂಮಿಯಿಂದ ಬಂದಿರ್ತದ ಪ್ರತಿ ಬೆಳೆಗೆ. ಆಮೇಲೆ ಪೊಟ್ಯಾಷ್ ತಗೊಂಡ್ರೆ ಕಪ್ಪು ಭೂಮಿಯಲ್ಲಿ ತಂದ್ರೆ ಅದು 95% ಭೂಮಿಯಿಂದ ಬಂದಿರ್ತದೆ, 5% ಮಾತ್ರ ರಾಸಾಯನಿಕ ಪ್ರಮಾಣದಿಂದ ಬಂದ. ಇದನ್ನ ಎವರೇಜ್ ನಾವು 75-25 ಅಂತ ಇಟ್ಕೊಂಡ್ರು, ಪ್ರತಿ ಕ್ವಿಂಟಲ್ ಅಥವಾ ಟನ್ ನಾವು ಬೆಳೆ ತಗೊಂಡಾಗ ಸೊ 75% ಭೂಮಿಯಿಂದ ಬಂದಿರ್ತದ, 25% ರಾಸಾಯನಿಕ ಗೊಬ್ಬರದಿಂದ ಬಂದಿರ್ತದೆ ಅಂದಾಗ ಸೊ ಭೂಮಿಯ ಮೇಲೆ ಜಾಸ್ತಿ ನಾವು ಒತ್ತಡ ಆಗ್ತಾ ಇದೀವಿ ಈ ಪೋಷಕಾಂಶಗಳನ್ನು ತಗೊಳ್ಳೋದ್ರಲ್ಲಿ ಅಂತ. ಈ ಒಂದು 40-50 ವರ್ಷ ಆಯ್ತು ಈ ರೀತಿ ನಾವು ಬೆಳೀತಾ ಇರೋದ್ರಿಂದ ಹಸಿರು ಕ್ರಾಂತಿಗೆ ಈ ಒಂದು ನೀರು ಮತ್ತು ಪೋಷಕಾಂಶಗಳು ಕಾರಣ ಆಗಿರೋದ್ರಿಂದ, ಮತ್ತು ರೈತರು ಸಾವಯವ ಗೊಬ್ಬರಗಳನ್ನು ಕ್ರಮೇಣ ಕಡಿಮೆ ಮಾಡ್ಕೊತ ಬಂದಿದ್ದಾರೆ. ಅದಕ್ಕೆ ಕಾರಣ ಅಂತಂದ್ರೆ ಮೆಕನೈಸೇಷನ್ ಅಂತ ಹೇಳ್ಬೋದು, ಆ ಯಾಂತ್ರಿಕತೆ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಆಕಳು ಮತ್ತೆ ಎತ್ತುಗಳ ಅವಶ್ಯಕತೆನೇ ಕಡಿಮೆ ಆಗಿದೆ. ಹಾಗಾಗಿ ಅವರಿಗೂ ಸ್ವಲ್ಪ ಅನುಕೂಲ ಆಗಿತ್ತು, ಆದ್ರೆ ಅದರಿಂದ ಈ ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸುವಂತ ಒಂದು ಕ್ರಿಯೆನೂ ಕೂಡ ಕಡಿಮೆ ಆಯಿತು. ಸೊ ನಾವು ಸಾಮಾನ್ಯವಾಗಿ ರೈತರಿಗೆ ಕೇಳಿದ್ರೆ ನಾವು 10-15 ವರ್ಷದಿಂದ ಗೊಬ್ಬರ ಹಾಕಿಲ್ಲ ಹೇಳ್ತಾ ಇದ್ದಾರೆ. ಸೊ ಇದರಿಂದ ಏನು ಪರಿಣಾಮ ಆಗುತ್ತಂತ ನಾವು ಇವತ್ತಿನ ಒಂದು ಇದರಲ್ಲಿ ಚರ್ಚೆ ಮಾಡಿದರೆ, ಸೊ ಅಲ್ಲಿ ಈ ಸಾವಯವ ಪದಾರ್ಥ ಏನಿರ್ತದಲ್ಲ ಇದು ಸಾರಜನಕ ರಂಜಕ ಮತ್ತು ಪೊಟ್ಯಾಷನ್ನ ನಾವು ತಗೊಂಡ್ರೆ ಸುಮಾರು 95% ಸಾರಜನಕ ಭೂಮಿಯಲ್ಲಿ ಟೋಟಲ್ ಸಾರಜನಕ ಅಂತ ತಗೊಂಡಾಗ ಒಟ್ಟು ಸಾರಜನಕ ಭೂಮಿಯಲ್ಲಿ ಇರೋದನ್ನು ತಗೊಂಡಾಗ 95% ಅದು ಸಾವಯವ ರೂಪದಲ್ಲೇ ಇರ್ತದೆ, ಕೇವಲ 5% ಅಥವಾ 1% ಮಾತ್ರ ರಾಸಾಯನಿಕ ರೂಪದಲ್ಲಿ ಇರುತ್ತೆ. ಅಂದ್ರೆ ಲಭ್ಯತೆ ರೂಪದಲ್ಲಿ ಅದು ರಾಸಾಯನಿಕ ರೂಪದಲ್ಲಿ ಇರುತ್ತೆ. ಸೊ 95% ನಾವು ಸಾವಯವ ರೂಪದಲ್ಲಿ ಇರುವಂತ ಸಾರಜನಕ ನಮ್ಮ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತಂದ್ರೆ ಆ ಭೂಮಿಯಲ್ಲಿ ಸಾರಜನಕ ಒದಗಿಸುವಂತ ಶಕ್ತಿನೂ ಕಡಿಮೆ ಆಕೊಂತ ಹೋಗುತ್ತೆ. ಸೊ ಸಾವಯವ ಗೊಬ್ಬರ ನಾವು ಹಾಕ್ಲಿಲ್ಲ ಅಂತ. ಸೊ ಜೊತೆಗೆ ರಂಜಕ ಅಂತ ತಗೊಂಡ್ರೆ ಅದು ಸುಮಾರು 30-70% ಸಾವಯವ ರೂಪದಲ್ಲಿರುತ್ತೆ. ಈ ಒಂದು ಸಾವಯವ ರೂಪದಲ್ಲಿರ್ತಕ್ಕಂತ ರಂಜಕ ಬೆಳೆಗಳಿಗೆ ಸರಿಯಾಗಿ ಸಿಗುತ್ತೆ, ಯಾಕಂದ್ರೆ 1-2 ತಿಂಗಳಲ್ಲಿ ಇದು ಡಿಕಾಂಪೋಸ್ ಆಗಿ ಬೆಳೆಗೆ ಸಿಗುವಂತ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಆದ್ರೆ ರಾಸಾಯನಿಕ ರೂಪದಲ್ಲಿರುವಂತದ್ದು ಕನ್ವರ್ಟ್ ಆಗಲ್ಲ, ಅದನ್ನ ನಾವು ಕರಗಿಸ್ಬೇಕಂದ್ರೆ ಅದಕ್ಕೆ ಸೀಡ್ ರಾಸಾಯನಿಕ ಕ್ರಿಯೆ ನಡೀಬೇಕಾದ ಹಾಕ್ಬೇಕಾಗುತ್ತೆ. ಈಗ ನಾವು ಸಾವಯವ ಗೊಬ್ಬರ ಹಾಕಿದಾಗ ಅದು ಕೂಡ ವೀಕ್ ಆರ್ಗ್ಯಾನಿಕ್ ಆಸಿಡ್ ರಿಲೀಸ್ ಆಗೋದ್ರಿಂದ ಆ ನೇಟಿವ್ ರಾಸಾಯನಿಕ ರೂಪದಲ್ಲಿ ಇರತಕ್ಕಂತ ರಂಜಕನು ಕೂಡ ಕರಗಿಸುವಂತ ಒಂದು ಶಕ್ತಿ ಭೂಮಿಗೆ ಬರ್ತದ. ಸೊ ಈಗ ಸುಮಾರು 30-70 ಅಂದ್ರೆ ಒಂದು 50% ರಂಜಕ ಸಾವಯವ ರೂಪದಲ್ಲಿ ಇರೋದ್ರಿಂದ ಅದು ಕೂಡ ಒಂದು ಸಾವಯವ ಅಂಶ ನಾವು ಕಡಿಮೆ ಮಾಡ್ತಾ ಹೋದಾಗ ಆ ಶಕ್ತಿನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಜೊತೆಗೆ ಪೊಟ್ಯಾಷ್ ಕೂಡ ಈ ಸಾವಯವ ಗೊಬ್ಬರದಲ್ಲಿ ಸಾಕಷ್ಟು ಇರುತ್ತೆ, ಆದರೆ ಇದಕ್ಕಿಂತ ಹೆಚ್ಚು ಪ್ರಮಾಣ ಅದು ಪೊಟ್ಯಾಷಿಯಂ ಅಂತ ಏನಿರ್ತದೆ ಇದು ಎಕ್ಸ್ಚೇಂಜಬಲ್ ಫಾರ್ಮಲ್ಲಿ ಜಾಸ್ತಿ ಇರ್ತದೆ. ಇದು ಕಪ್ಪು ಭೂಮಿಯಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ, ಕೆಂಪು ಭೂಮಿಯಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಈಗ ನಾವು ಸಾವಯವ ಗೊಬ್ಬರಗಳನ್ನ ಹಾಕಿದಾಗ ಅದರಲ್ಲಿ ಸಾಕಷ್ಟು ಪ್ರಮಾಣ ನಮ್ಮ ಪೊಟ್ಯಾಶ್ ಆ ಸಾವಯವ ಗೊಬ್ಬರದಿಂದ ಭೂಮಿಗೆ ಪ್ರತಿ ವರ್ಷ ಆ್ಯಡ್ ಆಗೋದ್ರಿಂದ ಸೊ ಇದು ಎಸ್ಪೆಷಲಿ ಈ ಕೆಂಪು ಭೂಮಿಗಳು ಏನಿರ್ತಾವ ಅಲ್ಲಿ ಪೊಟ್ಯಾಶಿಯಲ್ ಒದಗಿಸುವಂತ ಶಕ್ತಿ ಬಹಳ ಕಡಿಮೆ ಇರ್ತದ. ಅಲ್ಲಿ ನಾವು ಪೊಟ್ಯಾಶ್ ಕೊಡ್ಲೇಬೇಕು, ಕೊಡ್ಲಿಲ್ಲ ಅಂತಂದ್ರೆ ನಾವು ಒಳ್ಳೆ ಬೆಳೆ ತಗೊಳ್ಳಿಕ್ ಆಗೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಆ ಒಂದು ಸಾವಯವ ರೂಪದಲ್ಲಿ ಹಾಕಿದಾಗ ಈ ಪೊಟ್ಯಾಶ್ಗೂ ಕೂಡ ಭೂಮಿಯಲ್ಲಿ ಪೊಟ್ಯಾಶ್ ಒದಗಿಸುವಂತ ಶಕ್ತಿನ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯತೆ ಐತೆ. ಗಂಧಕ ಅಂತ ತಗೊಂಡಾಗ 75% ಇದು ಕೂಡ ಸಾವಯವ ರೂಪದಲ್ಲೇ ಇರ್ತದ. ಸೊ 25% ಮಾತ್ರ ನಮಗೆ ರಾಸಾಯನಿಕ ರೂಪದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಸಾವಯವ ಪದಾರ್ಥಗಳನ್ನು ನಾವು ಪ್ರತಿ ವರ್ಷ ಸೇರಿಸದೆ ಇದ್ರೆ ಸೊ ಮಣ್ಣಿನ ಫಲವತ್ತತೆ ಇವಾಗ ನಾವು ಜೋಳ ಹೋಗಿ ಅದರ ನವನಿ ತರ ಆಗ್ಬಹುದು ಮುಂದಿನ ಕಾಲದಲ್ಲಿ. ಸೊ ಅಂತ ಒಂದು ನಾವು ಕ್ವಾಲಿಟಿನ ನೋಡುವಂತಹ. ಸೊ ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳೇನಿದಾವ ಇದು ಒಂಥರ ತಾತ್ಕಾಲಿಕವಾಗಿ ಭೂಮಿಯಲ್ಲಿ ಶಕ್ತಿ ಪೋಷಕಾಂಶಗಳನ್ನು ಒದಗಿಸುವಂತ ಒಂದು ಕ್ರಿಯೆ ಅಂತ ಹೇಳ್ಬೋದು. ಸೊ ಈಗ ನಾವು ಹಸಿರು ಕ್ರಾಂತಿಗೆ ಅವಾಗ ಅನುವಾಗಿತ್ತು, ಆದ್ರೆ ಕ್ರಮೇಣ ನಾವು ಸಾವಯವ ಗೊಬ್ಬರಗಳನ್ನ ಕಡಿಮೆ ಮಾಡೋದ್ರಿಂದ ಸೊ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದಂತ ಆ ಒಂದು ಖ್ಯಾತ ವಿಜ್ಞಾನಿ ಹಸಿರು ಕ್ರಾಂತಿಗೆ ಯಾರು ಕಾರಣರಾಗಿದ್ರು ನಾರ್ಮನ್ ಬೋರ್ಲಾಗ್ ಅವರು. ಸೊ 2005 ಈ ಮಣ್ಣಿನ ಫಲವತ್ತತೆ ಬಹಳ ಕಡಿಮೆ ಆಗಿದೆ ಅಂತೇಳಿ ಅವರು ಒಂದು ವ್ಯಾಖ್ಯಾನ ನೋಡಿದಾರ. ಅದು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂತಂದ್ರೆ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಲಿಮಿಟಿಂಗ್ ಕ್ರಾಪ್ ಯೀಲ್ಡ್ ಆನ್ ಎ ವರ್ಲ್ಡ್ ವೈಡ್ ಬೇಸಿಸ್ ಈಸ್ ಸಾಯಿಲ್ ಫರ್ಟಿಲಿಟಿ ಅಂತ ಹೇಳಿದ್ದಾರೆ. ಸೊ ಮೂಲತಃ ಅವರು ರೋಗಶಾಸ್ತ್ರಜ್ಞರು. ಅವರು ಈ ಒಂದು ಜೆನೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಒಂದು ಜೀನ್ ಅನ್ನು ಕಂಡುಹಿಡಿದು ಗೋಧಿ ಬೆಳೆ ಗೋಧಿ ಒಂದು ಉತ್ಪಾದನೆಯಲ್ಲಿ ಕ್ರಾಂತಿಯನ್ನು ಮಾಡಿದಂತ ಕ್ರಾಂತಿ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು. ಇವಾಗ ಅವರು 2005 ನಾವು ಯಾಕೆ ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರೇ ಗುರುತಿಸ್ತಾ ಇದ್ದಾರಂತಂದ್ರೆ ಸೊ ಇಲ್ಲಿ ನಾವು ಕೆಲಸ ಮಾಡುವಂಥ ನಮ್ಮಲ್ಲಿ ಪ್ರವೃತ್ತಿನೂ ಕೂಡ ವಿಜ್ಞಾನಿಗಳಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ವಿಜ್ಞಾನಿ ಮೂರು ಕಡೆನೂ ತನ್ನ ಒಂದು ಶಕ್ತಿಯನ್ನ ತೋರಿಸಿದಾನ. ಬಟ್ ಆ ರೀತಿಯಲ್ಲಿ ನಾವು ಹಗಲು ರಾತ್ರಿ ನಾವು ವಿಜ್ಞಾನಿಗಳು ಕೂಡ ಚಿಂತನೆ ಮಾಡಿದ್ರೆ ಮಾತ್ರ ಈ ಒಂದು ಇಂಥ ಒಂದು ಮಣ್ಣಿನ ಒಂದು ಸಮಸ್ಯೆಗಳನ್ನ ಫಲವತ್ತತೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬಹುದು ಆ ನಿಟ್ಟಿನಲ್ಲಿ. ಈಗ ಅಂದ್ರೆ ನೀವಂದಂಗೆ ಈಗ ಯಾವುದೇ ಒಂದು ಪೋಷಕಾಂಶಗಳು ಭೂಮಿಯಲ್ಲಿ ರಾಸಾಯನಿಕ ರೂಪದಲ್ಲಿ ಇರ್ತವೆ, ಸಾವಯವ ರೂಪದಲ್ಲಿ ಇರ್ತವೆ. ಅದಕ್ಕೆ ಆ ಸಾವಯವ ರೂಪದಲ್ಲಿ ಇರ್ತಕ್ಕಂಥ ಪೋಷಕಾಂಶವನ್ನ ನಾವು ಹಿಡಿದಿಟ್ಟುಕೋಬೇಕು ಅಥವಾ ಅದನ್ನು ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕಂದ್ರೆ ಸಾವಯವ ಪದಾರ್ಥವನ್ನ ಜಾಸ್ತಿ ಮಣ್ಣಿಗೆ ಹಾಕ್ಬೇಕಂತೀವಿ. ಅದಕ್ಕೂ ಕೂಡ ನಾವು ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಹಾಕ್ತಾ ಇದೀವಿ ಅದೇ ಅದಕ್ಕೆ ತಕ್ಕಂಗೆ ಸಾವಯವ ಪದಾರ್ಥನೂ ಕೂಡ ನಾವು ಸಾಕಷ್ಟು ಹಾಕ್ಬೋದು. ಈಗ ರೈತರು ಕೇಳಿದ್ರೆ ಆ ಸಾವಯವ ಪದಾರ್ಥ ಇಲ್ಲ ಅಂತಾರ, ಅವ್ರು ನಮ್ಮ ಹತ್ರ ತಿಪ್ಪೆ ಗೊಬ್ಬರ ಇಲ್ಲ ದನ ಇಲ್ಲ. ಅದಕ್ಕೆ ನಾವು ಹಲವಾರು ರೀತಿಯಲ್ಲಿ ನಾವು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಒಬ್ಬರು ವಿದರ್ಭ ಜಿಲ್ಲೆಯವರು ನಾರಾಯಣ ದೇವರಾವ್ ಪಾಂಡ್ರಿ ಪಾಂಡೆ ಅಂತ ಅವರು ಒಂದು ನಾಡೇಪ ಪದ್ಧತಿ ಅಂತ ಒಂದು ಕಂಡುಹಿಡಿದಿದ್ದಾರೆ. ಸೊ ಅದನ್ನು ನಾವು ಒಂದು ನೋಡಿದರೆ ಸೊ ಒಂದು ದನದ ಸಗಣಿಯಿಂದ ಒಂದು 160 ಚಕ್ಕಡಿ ಗೊಬ್ಬರ ತಯಾರು ಮಾಡಬಹುದು ಅಂತ ಹೇಳ್ತಾರೆ. ಒಂದು ಆಕಳಿಂದ ಒಂದು ಆಕಳು ಸಣ್ಣ ಆಕಳದಿಂದ 160 ಚಕ್ಕಡಿ ಅಂತಂದ್ರೆ 80 ಟನ್ ಆಗುತ್ತೆ. ಅದು 80 ಟನ್ ಅಷ್ಟು ಒಂದು ಒಂದು ಸಾವಯವ ಗೊಬ್ಬರ ತಯಾರು ಮಾಡಬಹುದು. ಅದಕ್ಕೆ ನಾನು ಲೆಕ್ಕ ಹಾಕಿದೆ, ಅದು 10x6 ಅಂತ ನಾವು ಸೈಜ್ ಇಟ್ಕೊಂಡ್ರೆ ಉದ್ದ ಆಗಲ್ಲ 3 ಫೋಟ್ ಹೈಟ್ ಇರ್ತದೆ ಭೂಮಿಯಿಂದ ಮೇಲೆ. ಅದು ಇಟ್ಟಂಗಿಯಿಂದ ಕಟ್ಟಿದಾಗ ಅದು ಸ್ವಲ್ಪ ಗಾಳಿ ಆಡೋಕ್ಕೆ ಮಧ್ಯದಲ್ಲಿ ಸ್ವಲ್ಪ ಕಿಂಡಿಗಳು ಬಿಡ್ಬೇಕು. ಸೊ ಈ ರೀತಿಯಲ್ಲಿ ನಾವು 3-4 ಒಂದ್ಸಲ ತೆಗೆದ್ರೆ ವರ್ಷಕ್ಕೆ ನಾವು 3-4 ಗೊಬ್ಬರ ತೆಗಿಬಹುದು, ಒಂದೇ ಸಲ ತುಂಬಬೇಕಾಗುತ್ತೆ. ಸೊ ಇಂಥ ಒಂದು ಸ್ಟ್ರಕ್ಚರ್ಸ್ ಏನಿದಾವ ಇವು 8 ಸ್ಟ್ರಕ್ಚರ್ಸ್ ಬೇಕಾಗ್ತವೆ ಒಂದು ಗುಂಟೆದಷ್ಟು ಜಾಗ ನಾವು ಇಟ್ಕೊಂಡ್ರೆ. ಸೊ ಇಷ್ಟು ನಾವು ಗೊಬ್ಬರ ತಯಾರು ಮಾಡಬಹುದು. ಅದೇ ರೀತಿ ನಾವು ಎರೆಹುಳು ಗೊಬ್ಬರಕ್ಕೂ ಹೋಗ್ಬಹುದು. ಸೊ ಎರೆಹುಳು ಗೊಬ್ಬರಕ್ಕೆ ಈ ಒಂದು ಆಧುನಿಕ ರೀತಿಯಲ್ಲಿ ನಾವು ತಯಾರು ಮಾಡಿದ್ರೆ ಸೊ ಒಂದು ಸಣ್ಣ ಒಂದು ಗುಂಟೆ ಜಾಗದಲ್ಲಿ 50 ಟನ್ ಉತ್ಪಾದನೆ ಮಾಡಬಹುದು ತಯಾರು ಮಾಡಿ. ಇದನ್ನ ನಾವು ಮಾರಿದ್ರೆ ರೊಕ್ಕನು ಬರ್ತದ. ಸೊ ನಾವು ಭೂಮಿಗೆ ಹಾಕಿದ್ರೆ ಬೆಳೆಗಳು ಚೆನ್ನಾಗಿ ಬರ್ತವೆ. ಈಗ ಸಾವಯವ ಇಂಗಾಲಕ್ಕೆ ಬಂದಾಗ ಭೂಮಿಯಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇದ್ರೆ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರ್ತದಂತೀರ, ಮತ್ತು ಸಾವಯವ ಇಂಗಾಲ ಎಷ್ಟು ಪ್ರಮಾಣದಲ್ಲಿ ಇದ್ರೆ ಭೂಮಿಗೆ ಒಳ್ಳೇದಂತ ಹೇಳ್ತಿರ್ತಾವೆ. ಈಗ ಭಾಳಷ್ಟು ಕಡಿಮೆ ಇರುತ್ತೆ ಕೆಲವೊಂದು ಕಡೆ. ಕಾರಣಗಳೇನು? ಸಾವಯವ ಇಂಗಾಲ ಈಗ ನೋಡಿ, ನಾವು ಉತ್ತರ ಕರ್ನಾಟಕದಲ್ಲೇ ಭಾಳಷ್ಟು ಕಡಿಮೆ ಇರುತ್ತೆ, ಅದೇ ನೀವು ಈ ಮಲೆನಾಡ ಪ್ರದೇಶಕ್ಕೆ ಹೋದಾಗ ಭೂಮಿಯಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಕಾರಣಗಳೇನು? ಯಾಕೆ ಅದು ಥರ ವೇರಿಯೇಷನ್ ಆಗುತ್ತೆ? ಸೊ ಇದು ಸಾವಯವ ಇಂಗಾಲ ನಾವು ಹೆಚ್ಚಿಸ್ಬೇಕಂದ್ರೆ ಇದ್ರ ರಾತ್ರಿ ನಾವು ಇನ್ಕ್ರೀಸ್ ಮಾಡುವಂಥ ಕೆಲಸ ಅಲ್ಲ ಇದು. ಇದು ಒಂದು 10-15 ವರ್ಷದಿಂದ ನಾವು ಶ್ರಮ ಪಡ್ತಾ ಇದ್ರೆ ಪ್ರತಿ ವರ್ಷ ಹಾಕೋದಕ್ಕೆ, ಅವಾಗ ಅದು ಸಾವಯವ ಇಂಗಾಲ ಪ್ರಮಾಣ ಹೆಚ್ಚಾಗುತ್ತೆ. ಬಟ್ ಇಲ್ಲಿ ನಾವು ಕಪ್ಪು ಮಣ್ಣು ತೊಗೊಂಡ್ರೆ ಅದರಲ್ಲಿ ಸಾಮಾನ್ಯವಾಗಿ ನಮಗೆ ಹೆಚ್ಚು ಒಂದು ಮಧ್ಯಮ ಮಟ್ಟದಲ್ಲಿ ಸಿಗ್ತಾ ಇದೆ. ಮಧ್ಯಮ ಮಟ್ಟದಲ್ಲಿ ಎವರೇಜ್ ಆಗಿ ಎಷ್ಟು ಇರ್ತದೆ? ಒಂದು 0.5%ಕ್ಕಿಂತ ಸ್ವಲ್ಪ ಕಡಿಮೆನೇ ಬರ್ತಾ ಇದೆ. 0.5% ಅಂತ ಹೇಳ್ಬೋದು. ಅಂದ್ರೆ ನಾವು ಪ್ರತಿ ವರ್ಷ ತಿಪ್ಪೆ ಗೊಬ್ಬರ ಹಾಕ್ತಾ ಇಲ್ಲ ಅಂದ್ರೆ ಈ ಒಂದು ಸ್ವಲ್ಪ ನಾವು ಎಲೆಗಳು ಉದುರುವಂತಲ್ಲೇ ಸ್ವಲ್ಪ ಮಣ್ಣು ಪ್ರದೇಶ ಮಣ್ಣು ನಾವು ವಿದ್ಯಾರ್ಥಿ ಮೂಲಕ ಪರೀಕ್ಷೆ ಮಾಡಿಸಿದ್ರೆ ಅಲ್ಲಿ 0.6% ಬರ್ತಾ ಇತ್ತು. ಒಂದ್ ಕಡೆ ಅಲ್ಲಿ ಗೆದ್ದಲುಗಳು ಮಣ್ಣು ಇದು ಮಾಡಿರ್ತಾವ, ಅದನ್ನ ತಗೊಂಡು ನೋಡಿದ್ವಿ, ಅದರಲ್ಲಿ 1% ತನ ಆರ್ಗ್ಯಾನಿಕ್ ಕಾರ್ಬನ್ ಬಂತು ಅಲ್ಲೇ ಪಕ್ಕದಲ್ಲೇ ಇರುವಂತದ್ದು. ಸೊ ಈ ಒಂದು ಮತ್ತೆ ನಾವು ಬರೀ ಉಸುಕನ್ನು ತಗೊಂಡು ಪರೀಕ್ಷೆ ಮಾಡಿದ್ವಿ, ಅದರಲ್ಲಿ ಬರೀ 0.02% ಬಂತು. ಸೊ ಅಂದ್ರೆ ನಾವು ಈ ಸಾವಯವ ಇಂಗಾಲ ನಾವು ಹೆಚ್ಚು ಮಾಡ್ಬೇಕಂತಂದ್ರೆ ಹಲವಾರು ದಶಕಗಳಿಂದ ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಮತ್ತೆ ಇದು ಎಷ್ಟು ಇರ್ಬೇಕಂತ ನೋಡಿದ್ರೆ ಎಷ್ಟು ಹಾಕಿದಷ್ಟು ಒಳ್ಳೇದೇ. ಒಳ್ಳೇದು ಅಂದ್ರೆ ಇದು ಸುಮಾರಾಗಿ ಒಂದು ಅಂದ್ರೆ ಎವರೇಜ್ ಆಗಿ 0.5%ಕ್ಕಿಂತ ಜಾಸ್ತಿ ಇದ್ರೆ ಇರಬೇಕು. ಮೀಡಿಯಂ ಅಂತ 0.5-0.75% ತನಕನು ಇಂಗಾಲ ಇದ್ರೆ ಸಾವಯವ ಇಂಗಾಲ ಅದು ಮಧ್ಯಮ ಮಟ್ಟದಲ್ಲಿ ಬರ್ತದೆ. ಸೊ ಅಂದ್ರೆ ಅದು 1% ತನಕನು ಹೋದ್ರೆ ಬಹಳ ಒಳ್ಳೇದು. 0.6% ಇದ್ರೆ ಅದು ಒಳ್ಳೆ ಭೂಮಿ ಅಂತ ನಾನು ಅನ್ಕೋಬಹುದು. 1.6% ಇದು ಇನ್ನೊಂದು ಕಾರಣ, ಒಂದು ಸಾವಯವ ಗೊಬ್ಬರ ರೈತರು ಇರದೆ ಹಾಕದೆ ಇರೋದು. ಇನ್ನೊಂದು ಕಾರಣ ಸಾವಯವ ಇಂಗಾಲ ಕಡಿಮೆ ಆಗೋದಕ್ಕಂತಂದ್ರೆ ಈ ಒಂದು ಬೇಸಿಗೆಯಲ್ಲಿ ಟೆಂಪರೇಚರ್ ಅಂತೀವಲ್ಲ, ಸಾಯಿಲ್ ಟೆಂಪರೇಚರ್ ಅದು ತುಂಬಾ ಹೆಚ್ಚು ಇರೋದ್ರಿಂದ ಆ ಜೊತೆಗೆ ಅದು ತೇವಾಂಶ ಇರೋದಿಲ್ಲ. ಸೊ ಹಾಗಾಗಿ ಅದು ಮಣ್ಣು ಸಾವಯವ ಇಂಗಾಲ ಅದು ಸುಟ್ಟಂಗಾಗುತ್ತೆ. ಅಂದ್ರೆ ಅದು ಡಿಕಾಂಪೋಸನು ಜಾಸ್ತಿ ಆಗಿ ಕಡಿಮೆ ಆಗುವಂತ ಕಾರಣ ಅಲ್ಲಿ ಇರ್ತದೆ. ಅದಕ್ಕಾಗಿ ನಾವು ಈ ಕಾನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತ ಒಂದು ಪ್ರಾಕ್ಟೀಸ್ ಬಂದಿದೆ, ಅದರಲ್ಲಿ ನಾವು ಯಾವಾಗ್ಲೂ ಭೂಮಿನ ಮಲ್ಚ್ ಮಾಡ್ಬೇಕು ಅಂತ. ಅಂದ್ರೆ ಈ ಕ್ರಾಪ್ ರೆಸಿಡ್ಯೂಸ್ ಏನಿರ್ತಾವ ಅದಕ್ಕೆ ಹಾಕಬೇಕು. ಹಿಂದೆ ಏನು ಹಾರ್ವೆಸ್ಟ್ ಮಾಡಿರ್ತೀವಿ ಫೆಬ್ರವರಿಯಲ್ಲಿ ಕ್ರಾಪ್ ಅನ್ನ, ಅದರಲ್ಲಿ ಎಲ್ಲ ಒಂದು ದಂಟ ಏನಿರ್ತದ ಆ ಮೇವು ಅನ್ನೋದು ಅದು ಭೂಮಿ ಮೇಲೆ ಹೊಚ್ಚು ಕಟ್ಟಿಗೆ ಇರ್ಬೋದು ಏನೇ ಒಂದು ಕೃಷಿ ಸಾವಯವ ವಸ್ತುಗಳನ್ನ ಬೇಸಿಗೆ ಬಂದಾಗ ಅದನ್ನು ಹೊಚ್ಚು ಬಿಡ್ಬೇಕು. ಆಮೇಲೆ ನಂತರ ಕ್ರಾಪ್ ಬೆಳೆಯುವಾಗ ಕೂಡ ಅದು ಮುಂದುವರಿಬೇಕು ಹೊಚ್ಚಿ ಒದಿಕೆ. ಇದು ಒಂದು ನಿಯಮ ಇದೆ. ಇನ್ನೊಂದು ಪ್ರಿನ್ಸಿಪಲ್ ಅಂತಂದ್ರೆ ನಾವು ಉಳುಮೆ ಕಡಿಮೆ ಮಾಡಬೇಕು. ನಾವು ಉಳುಮೆ ಜಾಸ್ತಿ ಮಾಡಿದ್ರೆ ಅದು ಹಿಂಗೆ ಗಾಳಿಗೆ ಎಕ್ಸ್ಪೋಸ್ ಆಯ್ತು ಅಂತಂದ್ರೆ ಕೂಡ ಸಾವಯವ ಇಂಗಾಲ ಬಿಸಿಲಿಗೆ ಸುಟ್ಟು ಹೋಗ್ಬಿಡುತ್ತದೆ ಇಲ್ಲ ಡಿಕಾಂಪೋಸ್ ಆಗುತ್ತೆ. ಡಿಕಾಂಪೋಸ್ ಆಗಿ ಹೆಚ್ಚು ಆಕ್ಸಿಜನ್ ಇದ್ರೆ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮ ಜೀವಾಣುಗಳು ಏನಿರ್ತವೆ ಅದನ್ನ ಹೆಚ್ಚು ಆಕ್ಟಿವ್ ಆಗಿ ಡಿಕಾಂಪೋಸ್ ಮಾಡಿ ಅದರ ಸಾವಯವ ಇಂಗಾಲ ಮಟ್ಟ ಕಡಿಮೆ ಆಗುವಂತ ಕ್ರಿಯೆ ನಡೀತದೆ. ಸೊ ಇನ್ನೊಂದು ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಏನಂತಂದ್ರೆ ನಾವು ಕ್ರಾಪ್ ಅನ್ನ ಯಾವಾಗ್ಲೂ ಲೆಗ್ಯೂಮ್ ಕ್ರಾಪ್ ಅಂತೀವಲ್ಲ, ಈಗ ದ್ವಿದಳ ಧಾನ್ಯಗಳು ಆ ಬೆಳೆಗಳನ್ನ ನಾವು ನಮ್ಮ ಬೆಳೆ ಪದ್ಧತಿಯಲ್ಲಿ ಸೇರಿಸ್ಕೊಂಡಿದ್ರು ಪ್ರತಿ ವರ್ಷ. ಸೊ ಅದರಿಂದಲೂ ಕೂಡ ಈ ಸಾರ್ವಜನಿಕದ ಒಂದು ಒತ್ತಡ ಭೂಮಿ ಮೇಲೆ ಕಡಿಮೆ ಆಗುತ್ತೆ. ಅಂದ್ರೆ ಸಾರ್ವಜನಿಕದ ಸ್ಥಿರೀಕರಣ ಅಂತ ಏನಂತೀವಲ್ಲ, ಹವೆಯೊಳಗೆ 78% ಸಾರ್ವಜನಿಕ ಇರುತ್ತೆ, ಅದನ್ನೇ ನಾವು ಯೂರಿಯಾ ಗೊಬ್ಬರದಲ್ಲಿ ಫ್ಯಾಕ್ಟ್ರಿ ಮೂಲಕ ತಗೊಂಡು ಬಂದ್ರೆ ಇವು ಭೂಮಿಯಲ್ಲೇ ನಾವು ಆ ಸಾರ್ವಜನಿಕವನ್ನು ಸ್ಥಿರೀಕರಿಸಿ ಭೂಮಿಗೆ ಕೊಡುವಂಥದ್ದು ಮತ್ತು ತಾವೂ ಅದರದ್ದು ಉಪಯೋಗ ತಗೊಳ್ಳುವಂಥದ್ದು ಈ ಒಂದು ಕ್ರಿಯೆ ಇರೋದ್ರಿಂದ ಒಂದು ಬ್ಯಾಲೆನ್ಸ್ ಆಗುವಂಥ ಪೋಷಕಾಂಶಗಳು ಒಂದು ಬ್ಯಾಲೆನ್ಸ್ ಆಗೋದು. ಮತ್ತು ಈ ಒಂದು ಬೇರುಗಳು ಬೆಳವಣಿಗೆ ಏನಿರ್ತದೆ, ಈ ದ್ವಿದಳ ಧಾನ್ಯಗಳ ಬೇರುಗಳು ಬೇರೆನೇ ಇರ್ತವೆ, ಆ ಬೇರುಗಳು ಭೂಮಿಯಲ್ಲಿ ಸೇರ್ಕೊಳ್ಳುವಾಗ ಆ ಪ್ರೆಷರ್ ಆಗ್ತಿರ್ತಾವ ಬೆಳೆ ಒಳಗಡೆ ಹೋಗ್ಬೇಕಾದಾಗ, ಆ ಪ್ರೆಷರ್ ಮೂಲಕ ಮಣ್ಣಿನ ಕಣಗಳು ಒಂದಕ್ಕೊಂದು ಸೇರಿಕೊಂಡು ಸೊ ಮಣ್ಣಿನ ಒಂದು ರಚನೆ ಕೂಡ ಉತ್ತಮವಾಗ್ತದೆ. ಅದರ ಆ ರೂಟಿಂದ ಒಂದು ರಸಗಳು ಬಿಡುಗಡೆ ಆಗ್ತವೆ, ರೂಟ್ ಎಕ್ಸುಡೇಟ್ಸ್ ಅಂತೀವಿ, ಆರ್ಗ್ಯಾನಿಕ್ ಆಸಿಡ್ಸ್, ಅದು ಕೂಡ ಸಾವಯವ ಅಂಶವನ್ನ ಭೂಮಿಯಲ್ಲಿ ಹೆಚ್ಚು ಇದು ಮಾಡ್ತೀವಿ. ನಾವು ಆ ಬೇರುಗಳನ್ನು ಆದಷ್ಟು ನಾವು ಅಲ್ಲೇ ಬಿಟ್ಟರೆ ಆ ಬೇರುಗಳು ಕೊಳತು ಹೋದ್ಮೇಲೆ ಅವು ಕೂಡ ಒಂದು ಚಾನಲ್ ಥರ ನಿರ್ಮಾಣ ಆಗ್ತವೆ ಭೂಮಿಯಲ್ಲಿ. ಅಂದ್ರೆ ಆ ಪೋರೋಸಿಟಿ ಅಂತ ಏನು ಹೇಳ್ತೀವಿ, ಮಣ್ಣಿನಲ್ಲಿ ರಂಧ್ರಗಳು ಏನಿರ್ತವೆ ಅದು ಹೆಚ್ಚಾಗಿ ಆ ನೀರುಗಳು ನೀರು ಬಂದ ಇಂಗುವಿಕೆ ಜಾಸ್ತಿ ಆಗುತ್ತೆ, ಇಂಗುವಿಕೆ ಮತ್ತು ಅದು ಹರಡುವಿಕೆ ಹಿಡಿದುಕೊಳ್ಳುವಿಕೆ. ಸೊ ಅದು ಬೇರುಗಳಿಗೆ ಒಂದು ಆಕ್ಸಿಜನ್ ಆಮ್ಲಜನಕದ ಲಭ್ಯತೆ ಮತ್ತು ಒಂದು ನೀರಿನ ಲಭ್ಯತೆನೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಹೆಚ್ಚಾಗುತ್ತೆ. ಈಗ ಸಾವಯವ ಇಂಗಾಲವನ್ನ ನೀವು ಹೇಳಿದ್ರೆ ಅಂದ್ರೆ ಸಾವಯವ ಇಂಗಾಲವನ್ನ ಇದು ರಾತ್ರೋರಾತ್ರಿ ಮಾಡುವಂತ ಕೆಲಸ ಅಲ್ಲ, ಜಾಸ್ತಿ ಮಾಡುವಂತ ಕೆಲಸ ಅಲ್ಲ, ಇದು ಸತತವಾಗಿ ಪರಿಶ್ರಮ ಬೇಕು. ಸತತವಾಗಿ ಸುಮಾರು 8 ವರ್ಷ ನಾವು ಸಾವಯವ ವಸ್ತುಗಳನ್ನ ಭೂಮಿಗೆ ಸೇರ್ತಾ ಹೋದಾಗ ಸಾವಯವ ಇಂಗಾಲ ಭೂಮಿಯಲ್ಲಿ ಜಾಸ್ತಿ ಆಗತ್ತೆ ಅಂತಕ್ಕಂತ ವಿಚಾರ ಹೇಳಿದ್ರಿ. ಈಗ ಇತ್ತೀಚೆಗೆ ಏನಾಗಿದೆ, ನೀವು ಹೇಳಿದಂಗ ಒಂದ್ ಕೆಲವೊಂದ್ ಕಡೆ ಹೇಳ್ತಿರ್ತಾರೆ, ಒಂದು ತಾವು ಒಂದು ಉತ್ತರಣ ಹೇಳಿದ್ರೆ ಏನಂತಂದ್ರೆ ಒಂದು ಆಕಳಿಂದ ಸುಮಾರು ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡಬಹುದು ಅಂತ. ಅದೇ ಪಾಳೆಕರವರು ಸಹ ಒಂದು ಆಕಳಿದ್ರೆ ಸಾಕು ನೀವು 20 ಎಕರೆ ಸಾವಯವ ಕೃಷಿಯನ್ನ ಮಾಡಬಹುದು ಅಂತ ಅವರು ಸಾಕಷ್ಟು ಸಲ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಹೇಳಿದ್ದುಂಟು. ಇತ್ತೀಚೆಗೆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿದೆ, ಪ್ರಾಣಿಗಳನ್ನ ಯಾಕೆ ಕಟ್ತಾ ಇಲ್ಲ ಅಂತಂದ್ರೆ ರೈತರು ಹೇಳೋದು ಇಲ್ಲರಿ ಮನೆಯಲ್ಲಿ ಅವನು ಮೇಂಟೈನ್ ಮಾಡೋರು ಯಾರಿಲ್ಲ, ಜನ ಇಲ್ಲ ಅಂತಕ್ಕಂಥದ್ದು ಬರ್ತಾ ಇದ್ದಾವೆ. ಇದಕ್ಕೆ ಬೇರೆ ಮಾರ್ಗಗಳೇನಿದ್ದಾವೆ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಲಿಕ್ಕೆ? ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ, ಈಗ ಬೆಳೆಯನ್ನು ಬೆಳೀತಕ್ಕಂಥ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಪ್ರಾಣಿಗಳಿಲ್ಲ, ದನಗಳಿಲ್ಲ, ಯಾವುದೇ ಒಂದು ಮಲಮೂತ್ರ ವಿಸರ್ಜನೆ ಸೇರಿಸ್ಲಿಕ್ಕೆ ಆಗ್ತಾ ಇಲ್ಲ, ಬರೇ ನಮ್ಮಲ್ಲಿ ಸಿಗ್ತಾ ಇರೋದು ಕ್ರಾಪ್ ರೆಸಿಡ್ಯೂಸ್. ಈ ಕ್ರಾಪ್ ರೆಸಿಡ್ಯೂನ ಉಪಯೋಗ ಮಾಡಿಕೊಂಡು ನಾವು ಸಾವಯವ ವಸ್ತುವನ್ನು ಹೇಗೆ ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ? ಕ್ರಾಪ್ ರೆಸಿಡ್ಯೂನ ಹೇಗೆ ಇದನ್ನು ಮಾಡ್ಬೇಕು? ಈಗ ಕ್ರಾಪ್ ರೆಸಿಡ್ಯೂಸನ್ನು ನಾನು ಇದೇ ತಾನೇ ಹೇಳಿದಂಗೆ ಅದನ್ನು ಹೊದಿಕೆ ಮಾಡಿ ಕೂಡ ಒಂದು ಇದು. ಅದನ್ನು ನಾವು ಭೂಮಿಯಲ್ಲಿ ಸೇರಿಸ್ಬೇಕು ಅಂತಂದ್ರೆ ಸೇರಿಸ್ಬೇಕಂತಂದ್ರೂ ಕೂಡ ಈ ರೋಟೋವೇಟರ್ ಮೂಲಕ ನಾವು ಅದನ್ನು ಎಂಟೈರ್ ದಂಟು ಏನಿರ್ತದೆ ಅದನ್ನು ತುಂಡು ತುಂಡು ಮಾಡಿ ಭೂಮಿಯಲ್ಲಿ ಮುಚ್ಚಕ್ಕೆ ರೋಟೋವೇಟರ್ ಭಾಳಷ್ಟು ಸಹಾಯ ಮಾಡ್ತದೆ. ಸೊ ಅದ್ರ ಮೂಲಕನೂ ಕೂಡ ಮಾಡ್ಬೋದು. ಮತ್ತು ಹಸಿರಲೆ ಗೊಬ್ಬರಗಳೇನು ಬರ್ತಾವ, ಹಸಿರಲೆ ಗೊಬ್ಬರ ಗಿಡಗಳೇನಿದಾವ, ಇದು ಡೈಂಚ ಅಂತ ಬರ್ತದೆ ಅದಕ್ಕೆ ಜೀಲ್ಗೆ ಅಂತಾರೆ ರೈತರು, ಆಮೇಲೆ ಸೆಣಬು ಬರ್ತದೆ. ಸೊ ಇವನ್ನೆಲ್ಲನೂ ನಾವು ಬೆಳೆದ್ವಿ ಅಂತಂದ್ರೆ ಅದು ಒಂದು ಎಕರೆಗೆ 8-10 ಟನ್ದಷ್ಟು ಅದು ಜೀವರಾಶಿ ಬಯೋಮಾಸ್ ಕೂಡ ಭೂಮಿಗೆ ಆ್ಯಡ್ ಆಗುತ್ತೆ. 8-10 ಟನ್ದಷ್ಟು ಬರ್ತದೆ ಒಂದು ಎಕರೆಗೆ. ಮತ್ತು ಅದರಿಂದ ನಾವು ಒಂದು 90-95 ಕೆಜಿಯಷ್ಟು ಸಾರ್ವಜನಿಕ ಕೂಡ ನಾವು ಭೂಮಿಗೆ ಸೇರಿಸ್ದಂಗೆ ಆಗುತ್ತೆ. ಅದು ಕೂಡ ಸಾರ್ವಜನಿಕ ಸ್ಥಿರೀಕರಿಸುವಂಥ ಶಕ್ತಿ ಇರುವಂಥದ್ದು. ಹಾಗಾಗಿ ಈ ಒಂದು ಹಸಿರೆಲೆ ಗೊಬ್ಬರಗಳ ಮೂಲಕನೂ ಕೂಡ ಭಾಳಷ್ಟು ಎಲ್ಲ ರಾಸಾಯನಿಕ ಪೋಷಕಾಂಶಗಳನ್ನು ಕೂಡ ಆ್ಯಡ್ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ಕೂಡ ನಾವು ಈ ಸಾವಯವ ಗೊಬ್ಬರಗಳನ್ನು ಆ್ಯಡ್ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಲಭ್ಯತೆನೂ ಕೂಡ ಇಲ್ಲಿ ಜಾಸ್ತಿ ಆಗಿ ಅದರದ್ದು ಕೊರತೆ ಇರಲಾರ್ದಂಗೆ ನಾವು ನೋಡ್ಕೊಳ್ಬೋದು. ಮತ್ತು ಇದು ಇನ್ನೊಂದು ನಾವು ವಿಚಾರ ಹೇಳಬೇಕಂತಂದರೆ ಈ ಸಾವಯವ ಇಂಗಾಲ ಏನಿರ್ತದೆ, ಸಾವಯವ ಇಂಗಾಲ ಅಂತಂದ್ರೆ ಅದು ಬೇರೆ ಬೇರೆ ರೂಪದಲ್ಲಿರ್ತದೆ. ಈಗ ನಾವು ತಿಪ್ಪೆ ಗೊಬ್ಬರ ಹಾಕಿದ್ವಿ ಹೊಲಕ್ಕೆ ಅಂತಂದ್ರೆ ಅದು ಇನ್ನೂ ಡಿಕಂಪೋಸ್ ಆಗಿ ಹ್ಯೂಮಸ್ ಆಗ್ಬೇಕು. ಅದು ಒಂದು ನಾವು 10 ಟನ್ ಈಗ ಹಾಕಿದ್ರೆ ಒಂದು ಎಕರೆಗೆ ಅದು 1 ಟನ್ ನಮಗೆ ಹ್ಯೂಮಸ್ ಆಗಿ ಸಿಗುತ್ತೆ. ಹ್ಯೂಮಸ್ ಅಂದ್ರೆ ಇದಕ್ಕೆ ಕೊಲಾಯ್ಡ್ ಅಂತ ಹೇಳ್ತೀವಿ. ಕೊಲಾಯ್ಡ್ ಅಂತಂದ್ರೆ ಅದು ಕಲೀಲಗಳು ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಸೈಜ್ ಏನಿರ್ತದೆ 1 µm ಬಹಳ ಸಣ್ಣ ಸೈಜ್ ಇರ್ತದೆ. ಸೊ ಆ ಕೊಲಾಯ್ಡ್ ಎಷ್ಟು ಇಂಪಾರ್ಟೆಂಟ್ ಭೂಮಿಗೆ ಅಂತಂದ್ರೆ ನಾವು ಮಣ್ಣಿನ ಒಂದು ಹೆಂಟೆಗಳಂತ ಏನು ಹೇಳ್ತೀವಿ, ಮಣ್ಣಿನ ರಚನೆ ಅಥವಾ ಕಣಗಳ ಜೋಡಣೆ ಅಂತ ಏನು ಹೇಳ್ತೀವಿ, ಇದು ಅದೆಲ್ಲ ಕಣಗಳೆಲ್ಲ ಈಗ ಉಸುಕು ಮತ್ತು ಸಿಲ್ಟ್ ಅಂತ ಹೇಳ್ತೀವಿ, ಜೊತೆಗೆ ಜೇಡ್ ಅಂತ ಹೇಳ್ತೀವಿ, ಜೇಡ್ ಕ್ಲೇ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಜೇಡನ್ನು ಕೂಡ ಒಂದು ಕೊಲಾಯ್ಡ್ ಅಂತಾನೆ ಬರ್ತದೆ. ಸೊ ಈ ಕೊಲೈಡ್ ಹೆಚ್ಚಿದ್ದಂಗೆ ಆ ಒಂದು ಮಣ್ಣಿನ ರಚನೆ ಭಾಳ ಸುಧಾರಣೆ ಆಗುತ್ತೆ. ಆ ಮಣ್ಣಿನ ರಚನೆ ಸುಧಾರಣೆ ಆದ್ರೆ ಅದರಲ್ಲಿ ಒಂದು ಪೊರೋಸಿಟಿ ಅಂತ ಏನು ಬರ್ತದ ಅಂದ್ರೆ ಪಳ್ಳಿರ್ತಕ್ಕಂಥ ಒಂದು ಸ್ಪೇಸ್ ಗಾಳಿ ಆಡುವಿಕೆ, ಅದರಲ್ಲಿ ಎರಡು ಪ್ರಕಾರ ಬರ್ತದೆ. ಒಂದು ದೊಡ್ಡದು ರಂಧ್ರಗಳು, ಇನ್ನೊಂದು ಸಣ್ಣ ರಂಧ್ರಗಳಂತ. ಆ ಸಣ್ಣ ರಂಧ್ರಗಳಲ್ಲಿ ಏನು ನೀರು ಆವರಿಸ್ಕೊಂಡಿರ್ತದೆ ಹಲವಾರು, ಅಂದ್ರೆ ಅದು ಗ್ರಾವಿಟಿ ಅಗೇನ್ಸ್ಟ್ ರಂಧ್ರಗಳಲ್ಲಿ ಇಟ್ಕೊಂಡಿರ್ತದ. ದೊಡ್ಡ ರಂಧ್ರಗಳೇನಿರ್ತವೆ ಅದು ಗಾಳಿ ಆಡಕ್ಕೆ ಬರ್ತಿರ್ತದ. ಸೊ ಅದರಲ್ಲಿ ಏನಾದರೂ ನೀರು ಆವರಿಸ್ಕೊಂಡಿದ್ರೆ ಅದು ತಕ್ಷಣ ಒಂದು ಎರಡು ಮೂರು ದಿವಸದಲ್ಲಿ ಅದು ಡ್ರೈನ್ ಆಗಿ ಹೊರಗೆ ಹೋಗ್ತದೆ. ಇವು ಎರಡು ದೊಡ್ಡ ರಂಧ್ರಗಳು ಮತ್ತು ಸಣ್ಣ ರಂಧ್ರಗಳು ಅಂತ ಏನು ಹೇಳ್ತೀವಿ, ಇವು ಎರಡು ಬ್ಯಾಲೆನ್ಸ್ ಇರಬೇಕು. ಈ ಬ್ಯಾಲೆನ್ಸ್ ಬರಬೇಕಾದ್ರೂ ಕೂಡ ಈ ಸಾಯಿಲ್ ಸ್ಟ್ರಕ್ಚರ್ ಇಂಪಾರ್ಟೆಂಟ್, ಅಂದರೆ ಮಣ್ಣಿನ ರಚನೆ ಏನಂತೀವಿ. ಆ ಒಂದು ರಚನೆ ನಾವು ಸುಧಾರಣೆ ಮಾಡ್ಬೇಕಂದ್ರೆ ಕೆಲವು ಟೈಮ್ ನಾವು ಕಪ್ಪು ಭೂಮಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ರಂಜಕ ಗೊಬ್ಬರ ಹಾಕಿದ್ರೂ ಕೂಡ ಸುಧಾರಣೆ ಆಗುತ್ತೆ. ಜಿಪ್ಸಮ್ ಹಾಕಿದ್ರು ಕೂಡ ಕ್ಯಾಲ್ಸಿಯಂ ಇರೋದ್ರಿಂದ ಅದರಿಂದನೂ ಕೂಡ ಸುಧಾರಣೆ ಆಗುತ್ತೆ ಮಣ್ಣಿನ ರಚನೆ. ಮತ್ತೆ ಇದ್ರ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬೆಳೆದ್ರೂ ಕೂಡ ಅದ್ರ ಜೊತೆಗೆ ಫಾಸ್ಫಾಟಿಕ್ ಫರ್ಟಿಲೈಸರ್ ಜಾಸ್ತಿ ಹಾಕ್ಬೇಕಾಗುತ್ತೆ ಅಲ್ಲಿ. ಸೊ ಇದರಿಂದ ನಾವು ಮಣ್ಣಿನ ಕಣಗಳ ರಚನೆ ಕೂಡ ನಾವು ಸುಧಾರಣೆ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇದು ನಮ್ಗೆ ಒಂದು 10 ಟನ್ ನಾವು ಈಗ ಹಾಕಿದ್ರೆ ತಿಪ್ಪೆ ಗೊಬ್ಬರ ಅದು ಒಂದು 10 ವರ್ಷ ಬೇಕಾಗುತ್ತೆ. ಒಂದು 1 ಟನ್ ಸಿಗುತ್ತೆ ನಮಗೆ. ಅಂದ್ರೆ ಸಾವಯವ ಪದಾರ್ಥಗಳೇನಿರ್ತಾವ ಇವು ಬೇರೆ ಬೇರೆ ಹಂತದಲ್ಲಿರ್ತಾವ. ಒಂದು ಅತಿ ಕೊಳತಂತದ್ದಂತಂದ್ರೆ ಅದು ಹ್ಯೂಮಸ್ ಆಗಿರ್ತದ. ಸೊ ಪ್ರಾರಂಭದಲ್ಲಿ ಅದು ಸ್ವಲ್ಪ ಕೊಳತಿರ್ತದ. ಸೊ ಅದರಿಂದ ನಾವು ಒಂದು 30% ಆ ವರ್ಷ ಎಲ್ಲಾ ಸಾವಯವ ವಸ್ತುಗಳು ಅಷ್ಟೇ ಒಂದು ಅವಧಿಯೊಳಗೆ ಹ್ಯೂಮಸ್ ಆಗಿ ಆ ವರ್ಷ ಮೊದಲನೇ ವರ್ಷ ಒಂದು 30% ಪೋಷಕಾಂಶಗಳು ಬೆಳೆಗೆ ಸಿಗ್ತಾವ. ಮುಂದಿನ ವರ್ಷಕ್ಕೆ ಒಂದು 30% ಹಂಗಾಗಿ ಒಂದು 3-4 ವರ್ಷದಲ್ಲಿ ಆ ಪೋಷಕಾಂಶಗಳು ಬೆಳೆಗೆ ಸಿಗ್ತಾ ಇರ್ತವೆ ಎಲ್ಲ ಬೆಳೆಗಳಿಗೆ. ಸೊ ಈ ಹ್ಯೂಮಸ್ ತಯಾರಾಗೋದು ಬಹಳ ಮುಖ್ಯ ಇರ್ತದ. ಸೊ ಈ ಹ್ಯೂಮಸ್ ಮತ್ತೆ ನಾವು ಕ್ಲೇ ಅಂತ ಏನು ಹೇಳ್ತೀವಿ ಜೇಡು ಪದಾರ್ಥ, ಇವು ಎರಡೂ ಕೂಡ ನಾವು ಕೊಲೈಡ್ ಅಂತ ಹೇಳಿದ್ರೆ ಈ ಕೊಲೈಡ್ ಒಂದು ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚು ಮಾಡಲಿಕ್ಕೆ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗುತ್ತೆ, ಮಣ್ಣಿನ ಕಣಗಳ ರಚನೆ ಚೆನ್ನಾಗಿರುತ್ತೆ, ಪೊರಾಸಿಟಿನೂ ಜಾಸ್ತಿ ಆಗಿರ್ತದೆ. ಸಪೋಸ್ ನಾವು ಮಳೆ ಬಿದ್ದಾಗ ಅದನ್ನ ಆ ಮಳೆ ನೀರನ್ನು ನಾವು ಸಂಗ್ರಹ ಮಾಡಲಿಲ್ಲ ನಮ್ಮ ಹೊಲದಲ್ಲಿ, ಈ ಒಂದು ಕೊಲೈಡ್ ಅಂತ ಏನ್ ಹೇಳ್ತೀವಿ ಇವೇ ಫಸ್ಟ್ ನೀರಿನ ಜೊತೆ ಅದು ನಾವು ಹೊಳೆಗೆ ಬಂದಾಗ ಅದು ಕಪ್ಪು ಭೂಮಿಯಲ್ಲಿದ್ರೆ ಅದು ಕಾಫಿ ತರ ಕಾಣ್ತಿರ್ತದ, ಆಮೇಲೆ ಕೆಂಪು ಭೂಮಿಯಲ್ಲಿದ್ರೆ ಅದು ಟೀ ತರ ಕಾಣ್ತಿರ್ತದ. ಸೊ ಹಾಗಾಗಿ ಆ ಒಂದು ಕಾಫಿ ಟೀ ನಾವು ಹರಿದು ಹೋಗೋದನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ. ಬಟ್ ಅದು ಭೂಮಿಯಲ್ಲಿ ಇರ್ತಕ್ಕಂಥದ್ದು ಪೋಷಕಾಂಶಗಳನ್ನಕ್ಕಿಂತ ಒಂದು ಭೂಮಿಯ ಒಂದು ಮಣ್ಣು ನಾವು ಒಂದು ಜೀವಂತ ವಸ್ತು ಅಂತ ಕನ್ಸಿಡರ್ ಮಾಡಿದ್ರೆ ಆ ಉಸುಕಿಗೆ ನಾವು ಸ್ಕೆಲಿಟನ್ ಅಂತ ಹೇಳ್ಬೋದು. ಸೊ ಅದು ಕ್ಲೇಗೆ ಮಾಂಸ ಅಂತ ಹೇಳ್ಬೋದು, ಕ್ಲೇ ಮತ್ತು ಹ್ಯೂಮಸ್ಗೆ ಭೂಮಿಯ ಮಾಂಸ. ಇದು ಮಾಂಸನ ಹೋಗ್ಬಿಡುತ್ತೆ ಅಂತಂದ್ರೆ ಈ ನೀರಿನ ಜೊತೆಗೆ ಅಲ್ಲಿ ನಮ್ಗೆ ಉಳಿಯೋದ್ ಬರೀ ಸ್ಕೆಲಿಟನ್ ಉಳಿತದ. ಸೊ ಹಾಗಾಗಿ ನಾವು ಮಳೆ ನೀರು ಆಗ್ಲಿ ಅಥವಾ ನೀರಾವರಿ ಕೊಡುವಾಗ ನೀರು ನಮ್ಮ ಹೊಲದಿಂದ ಹೊರಗಡೆ ಹೋಗ್ಲಾರ್ದಂಗ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದು ಒಂದು ಮುಖ್ಯವಾದದ್ದು, ಯಾಕಂದ್ರೆ ನಮ್ಮ ಕಡಿಮೆ ಆಗೋದು ಕಾರಣ ಸಾವಯವ ಇಂಗಾಲ ಜಾಸ್ತಿ ಮಾಡ್ಬೇಕಾಗಿತ್ತಂದ್ರೆ ಮಣ್ಣು ರಣಾಪಗಳನ್ನು ಮಾಡ್ಬೇಕು, ಹೋಗ್ಲಾರ್ದಂಗ್ ಮಾಡ್ಕೋಬೇಕು, ಮಣ್ಣಿನ ಸವಕಳಿ ಆಗದಂಗ್ ಮಾಡ್ಕೊಳ್ಳೋದು, ಅದರಿಂದ ಸಾವಯವ ಇಂಗಾಲ ಜಾಸ್ತಿ ಮಾಡ್ಕೋಬಹುದು. ಅದರಿಂದ ಕೂಡ ಹೆಚ್ಚಾಗುತ್ತೆ ಸಾವಯವ ಇಂಗಾಲ ಜೊತೆಗೆ ನಾವು ಅದು ಕ್ಲೇ ಅಂತೀವಲ್ಲ ಜೇಡ್, ಅದು ಕೂಡ ಅಷ್ಟೇ ಪ್ರಮುಖವಾಗಿ ಅದು ಉಳಿಬೇಕು ಮಣ್ಣಲ್ಲಿ. ಅದು ಮಣ್ಣಲ್ಲಿ ಏನಾದ್ರಲ್ಲ ನೀವು ಹೇಳಿದ್ರಲ್ಲ ಕ್ಲೇ ಅಥವಾ ಜೇಡು, ಯಾವ ಮಣ್ಣಲ್ಲಿ ಜೇಡಿನ ಅಂಶ ಜಾಸ್ತಿ ಇರುತ್ತೆ ಆ ಮಣ್ಣು ಒಳ್ಳೆ ಫಲವತ್ತಾಗಿರುತ್ತೆ ಮತ್ತು ಜೊತೆಗೆ ಒಳ್ಳೆ ಬೆಳೆ ಬರುತ್ತೆ ಅಂತ ಹೇಳ್ತಾರೆ ಜೇಡು ಮಣ್ಣು. ಹೌದು, ಈ ಎಲ್ಲ ಒಂದು ಸಾವಯವ ಪದಾರ್ಥಗಳನ್ನು ನಾವು ಹಾಕೋದು ಮುಖ್ಯ ಉದ್ದೇಶ ಅಂತಂದ್ರೆ ಇದರಲ್ಲಿ ನಾವು ಇದರಿಂದ ನಾವು ಬಯಾಲಜಿಕಲ್ ಆಕ್ಟಿವಿಟಿ ಅಂದ್ರೆ ಈಗ ಜೈವಿಕ ಕ್ರಿಯೆಗಳು, ಜೈವಿಕ ಸೂಕ್ಷ್ಮಜೀವಿಗಳಿರ್ತಾವ, ಜೊತೆ ಎರೆಹುಳುಗಳು ಇರ್ತಾವ, ಗೆದ್ದಲು ಇರುವೆ ಎಲ್ಲ ಇರ್ತಾವಲ್ಲ, ಇವು ಎಲ್ಲನೂ ಕೂಡ ಒಂದು ಬಯಾಲಜಿಕಲ್ ಆಕ್ಟಿವಿಟಿ ಅಂತ ಹೇಳ್ಬೋದು. ಇದು ಮಣ್ಣಿನ ಒಂದು ಬಿಲ್ಡಿಂಗ್ ಪ್ರೊಸೆಸ್ ಅಂದ್ರೆ ಸಾಯಿಲ್ ಬಿಲ್ಡಿಂಗ್ ಪ್ರೊಸೆಸ್ ಅಂದ್ರೆ ಮಣ್ಣಿನ ಒಂದು ಉತ್ಪಾದನೆ ಕ್ರಿಯೆ ಅಂತ, ಮಣ್ಣನೇ ಭೂಮಿಯಲ್ಲಿ ಉತ್ಪಾದನೆ ಆಗ್ತಿರ್ತದೆ. ಕೊಲೈಡ್ ಅಂತೇನು ಹೇಳೋದು ಕ್ಲೇ. ಇದು ಒಂದು 10,000 ವರ್ಷ 20,000 ವರ್ಷದಿಂದ ಈ ಮಣ್ಣು ತಯಾರಾಗಲಿಕ್ಕೆ ಟೈಮ್ ಬೇಕಾಗುತ್ತೆ. ಅವಾಗ ಅದು ಕೊಲೈಡ್ ಈಗ ಕ್ಲೇ ಏನಿರ್ತದ ಅದು ತಯಾರಾಗಬೇಕಾದ್ರೆ 10 ವರ್ಷ ಬೇಕಾಗುತ್ತೆ. ಅಂದರೆ ಕ್ಲೇ, ಇದು ಕ್ಲೇ ಏನಿದೆ ಸೆಕೆಂಡರಿ ಮಿನರಲ್ ಅಂತ ಹೇಳ್ತಾರೆ. ಅಂದರೆ ಇದು ಭೂಮಿಯಲ್ಲೇ ಉತ್ಪಾದನೆ ಆಗುತ್ತೆ. ಇದು ಎಲ್ಲನೂ ಕೂಡ ನಾವು ಭೂಮಿಯ ಒಂದು ಮಣ್ಣಿನ ಉತ್ಪಾದನೆ ನಾವು ಹೆಚ್ಚು ಮಾಡಬೇಕಂತಂದ್ರೆ ಅದಕ್ಕೆ ನಾವು ಈ ಬಯಾಲಜಿಕಲ್ ಆಕ್ಟಿವಿಟಿ ಕೂಡ ಬಹಳ ಮುಖ್ಯ. ಕಲ್ಲು ಇರ್ತದ, ಕಲ್ಲಿಂದ ನಮಗೆ ಮಣ್ಣು ಸಿಗ್ತದ. ಸೊ ಆ ಕಲ್ಲು ನಾವು ಕರಗಬೇಕಂತಂದ್ರೆ ನೀರು ಬೇಕು. ಸೊ ಕಲ್ಲು ಬರೀ ನೀರಿಲ್ಲ ಅಂತಂದ್ರೆ ಅದು ಬರೀ ತುಂಡು ತುಂಡಾಗಿರ್ತದ ಕಲ್ಲು. ಆ ನೀರು ಬಂದಾಗ ಅದು ರಾಸಾಯನಿಕ ಒಂದು ಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಯಾಲಜಿಕಲ್ ಆಕ್ಟಿವಿಟಿ ಬಂದಾಗ ನಮಗೆ ಸಾವಯವ ಪದಾರ್ಥ ಹೆಚ್ಚಾಗುತ್ತೆ. ಸೊ ಈ ಸಾವಯವ ಪದಾರ್ಥಗಳನ್ನ ನಾವು ಭೂಮಿಯಲ್ಲಿ ಹೆಚ್ಚು ಮಾಡ್ಬೇಕಂದ್ರೆ ಅದರ ಮೂಲಕ ನಾವು ಈ ಒಂದು ಸೂಕ್ಷ್ಮ ಜೀವಾಣುಗಳ ಕ್ರಿಯೆ ಮತ್ತು ಎಲ್ಲ ಬಯಾಲಜಿಕಲ್ ಆಕ್ಟಿವಿಟಿ ಮತ್ತು ರೂಟನ್ನು ಕೂಡ ಚೆನ್ನಾಗಿ ಬೆಳೀತು ಅಂದ್ರೆ ಅದು ರೂಟನ್ನು ಕೂಡ ಅದಕ್ಕೆ ರೈಸೋಸ್ಪಿಯರ್ ಅಂತ ಹೇಳ್ತಾರೆ ರೂಟ್ ಎನ್ವಿರಾನ್ಮೆಂಟ್. ಸೊ ಆ ಒಂದು ಕ್ರಿಯೆಗಳನ್ನು ಜಾಸ್ತಿ ಮಾಡಿದಾಗ ಮಾತ್ರ ನಾವು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬಹುದು. ಮಣ್ಣಿನ ಒಂದು ಆರೋಗ್ಯ ಅಂತ ಆರೋಗ್ಯನೂ ಕೂಡ ನಾವು ಸುಧಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಮ್ಮ ಮಾತಿನ ತಾತ್ಪರ್ಯ ಏನಂತಂದ್ರೆ ಸಾವಯವ ಇಂಗಾಲವನ್ನ ಮಣ್ಣಿನಲ್ಲಿ ಜಾಸ್ತಿ ಮಾಡಬೇಕಾಗಿತ್ತಂದ್ರೆ ರೈತ ಬಾಂಧವರು ನಾವೇನು ಭೂಮಿಯಲ್ಲಿ ಏನು ನಮಗೆ ಬೆಳೆಗಳು ಬರ್ತವೆ ಆ ಕಾಳುಗಳನ್ನ ಅಥವಾ ಫಲವನ್ನ ಅಷ್ಟೇ ತೆಗೆದುಕೊಳ್ಳಿ, ಉಳಿದಂತ ಏನು ಸಸ್ಯದ ಅವಶೇಷಗಳಿರ್ಬೋದು, ಬೇರುಗಳಿರ್ಬೋದು, ಎಲೆಗಳಿರ್ಬೋದು, ಕಾಂಡಗಳಿರ್ಬೋದು, ಅದು ಮರಳಿ ಭೂಮಿಗೆ ಹೋಗುವ ಒಂದು ವ್ಯವಸ್ಥೆಯನ್ನ ಮಾಡಿದಾಗ ಮಾತ್ರ ಸಾವಯವ ವಸ್ತುಗಳನ್ನ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡಬಹುದು. ಯಾಕಂದ್ರೆ ಇತ್ತೀಚೆಗೆ ನಮಗೆ ಯಾವುದೇ ಒಂದು ತಿಪ್ಪೆ ಗೊಬ್ಬರ, ಹೆಂಡೆ ಗೊಬ್ಬರ ಅಥವಾ ದನಗಳ ಕಡಿಮೆ ಇರೋದ್ರಿಂದ ರೈತರು ಈ ಒಂದು ಕಾರ್ಯವನ್ನು ಮಾಡೋದ್ರ ಮುಖಾಂತರ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದಾವೆ. ಕೊನೆಯದಾಗಿ ನೋಡ್ತಿರ್ತೀವಿ ನಾವೆಲ್ಲ ಹೇಳೋದು ಕೇಳೋದು ಏನಂತಂದ್ರೆ ಈಗ ಮಲೆನಾಡಿನಲ್ಲಿ ಮಳೆ ಅಥವಾ ಹವಾಮಾನ ಈ ಸಾವಯವ ಇಂಗಾಲದ ಮೇಲೆ ನೇರವಾಗಿ ಏನೋ ಸಂಬಂಧ ಇದೆಯಾ? ನಮ್ಮ ಒಣ ಪ್ರದೇಶ ಜಾಸ್ತಿ ಬಿಸಿಲಿರುತ್ತೆ, ಇದು ಸಾವಯವ ಇಂಗಾಲವನ್ನು ಕಡಿಮೆ ಮಾಡ್ತಂತೀರ ಭೂಮಿಯಲ್ಲಿ? ಹೌದು, ಈಗ ಸಮ್ಮರಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದುದು ಅದು ನೀರನ್ನ ನಾವು ಮಳೆ ನೀರನ್ನ ಸಂಗ್ರಹ ಮಾಡಿದ್ರೆ ಹೌದು. ಸೊ ಅದ್ರ ಜೊತೆಗೆ ನಾವು ಮರಗಳನ್ನು ಕೂಡ ಜಾಸ್ತಿ ಬೆಳೆಸಬೇಕು. ಹೊದಿಕೆ ಹಾಕೋದು ಬಹಳ ಮುಖ್ಯ. ಮರಗಳನ್ನು ಜಾಸ್ತಿ ಮಾಡಿದ್ರೆ ಅಲ್ಲಿ ಒಂದು ಮೈಕ್ರೋ ಕ್ಲೈಮೇಟ್ ಚೇಂಜ್ ಆಗುತ್ತೆ, ಅಂದ್ರೆ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆ ನೀರಿನ ಲಭ್ಯತೆನೂ ಇರುವಂಗ ಸಾವಯವ ವಸ್ತುಗಳ ಜೊತೆಗೆ ಭೂಮಿಯಲ್ಲಿ ಲಭ್ಯತೆ ಕಾಪಾಡಿಕೊಂಡ್ರೆ ಅವಾಗ ಈ ಒಂದು ಸಾವಯವ ಇಂಗಾಲನ್ನು ನಾವು ಭೂಮಿಯಲ್ಲಿ ಜಾಸ್ತಿ ಹೆಚ್ಚು ಮಾಡಲು ಸಾಧ್ಯತೆ. ಒಳ್ಳೇದು ಡಾಕ್ಟರ್ ಮಾಲನಗೌಡ್ರೆ, ಇದು ಒಂದು ವಿಷಯ ಬಹಳಷ್ಟು 24 ತಾಸವರೆಗೆ ಮಾತಾಡಿದ್ರು ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಮಾಹಿತಿ ಸಾವಯವ ಇಂಗಾಲದ ಮೇಲೆ ಇದೆ, ಮಣ್ಣು ಮತ್ತು ಸಾವಯವ ಇಂಗಾಲ ಯಾವ ರೀತಿ ಒಂದಕ್ಕೊಂದು ಸಂಬಂಧಗಳಿದಾವೆ ಅಂತಕ್ಕಂಥ ವಿಚಾರ. ರೈತ ಬಂದವರು ಈಗಿನ ಒಂದು ಸಂದರ್ಭದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ಸಾವಯವ ಇಂಗಾಲವನ್ನು ಸಾವಯವ ವಸ್ತುವನ್ನ ಮಣ್ಣಲ್ಲಿ ಜಾಸ್ತಿ ಮಾಡಬೇಕಾಯ್ತು ಅಂದ್ರೆ ನಾವು ನೋಡ್ತಾ ಇರ್ತೀವಿ ಅಲ್ಲೆಲ್ಲ ರೈತರು ತಮ್ಮ ಭೂಮಿಯಲ್ಲಿದ್ದಂಥ ಹತ್ತಿ ಕಟ್ಟಿಗೆ ದಂಟಗಳನ್ನ, ಭತ್ತದ ಹುಲ್ಲುಗಳನ್ನ, ಕಬ್ಬಿನ ರೌದಿಯನ್ನು ಎಲ್ಲ ಬೆಂಕಿ ಹಚ್ಚಿ ಸುಡ್ತಿರ್ತಾರೆ. ಈ ಕ್ರಿಯೆ ಮಾಡೋದನ್ನ ಬಂದ್ ಮಾಡಿ ರೈತ ಬಾಂಧವರು ಏನೇನು ಸಾವಯವ ವಸ್ತು ಬರುತ್ತೆ ಅದು ಮರಳಿ ಭೂಮಿಗೆ ಹೋಗುವ ಹಾಗೆ ಮಾಡಿಬಿಟ್ರೆ ಖಂಡಿತ ನಮ್ಮ ಭೂಮಿಯು ಸಹ ಸಾವಯವ ಇಂಗಾಲ ಜಾಸ್ತಿಯಾಗಿ, ಸಾವಯವ ವಸ್ತು ಜಾಸ್ತಿಯಾಗಿ ಒಳ್ಳೆಯ ಮಣ್ಣನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರೆಲ್ಲ ಪ್ರಯತ್ನ ಮಾಡಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಣ್ಣಿನ ಫಲವತ್ತತೆ ಹಾಗೂ ಸಾವಯವ ಇಂಗಾಲದ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನಗೌಡರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ನಾಳೆ ದಿನಾಂಕ 30/4/2025 ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇರುವುದಿಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 40 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 26 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %56-59 ಮತ್ತು ಕನಿಷ್ಠ ಆರ್ದ್ರತೆ %27-29 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಒಂದು ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತ ಬಾಂಧವರು ಮುಂದೆ ಹೇಳುವಂತಹ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆಯನ್ನು ನೀಡಲಾಗಿದೆ.

ಜಾತಿ ಕೂತಿಗೆ ಕೊಯ್ದು ಜಾತಿಗೆ ಬಾರ ಮಿಲಿಸುರಳು ಜಾತಿಗೆ ಬಾರ ಮಿಲಿಸುರಳಿ ಒತ್ತಗೊಂಡು ಸತ್ತ ಸಲಿದಾನ ಲೋಕವರು ಬಾಗಲಿ ತೋಳಿಡದು ಯಾಕಳತಿ ಜನ್ನಮ್ಮ ಲೋಕದಂತವನ ನಿನಮಾಗು ಲೋಕದಂತವನ ನಿನಮಗ ಚನ್ನಮ್ಮ ಚಾಕರು ಯಾನ ಶಿವನಲು ಬಾಗಲಿ ತೋಳಿಡದು ಯಾಕಳತಿ ಜನ್ನಮ್ಮ ಲೋಕದಂತವನ ನಿನಮಾಗು ಲೋಕದಂತವನ ನಿನಮಗ ಚನ್ನಮ್ಮ ಚಾಕರು ಯಾನ ಶಿವನಲು ಒತ್ತುದಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಅಡುಗೈಯ ಎಡಿಯ ಇಡುದಾಳು ಅಡುಗೈಯ ಎಡಿಯ ಇಡುದಾಳು ಬಾಲೆ ಬಲ ಭೀಮಾಗೋಗಿ ಬರುತ್ತಾಳು ಒತ್ತುದಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಅಡುಗೈಯ ಎಡಿಯ ಇಡುದಾಳು ಎಡಿಯ ಇಡುದಾಳು ಬಾಲಿ ಬಲ ಭೀಮಾಗೋಗಿ ಬರುತ್ತಾಳು ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿ